ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ರೂಪಕ ಜೋಳ, ರಚನೆ ಮತ್ತು ಪ್ರಸ್ತುತಿ ಸೋಮಶೇಖರ್ ಎಸ್ ರೂಢಿ. ಜೋಳದ ಉತ್ಪಾದನಾ ತಂತ್ರಜ್ಞಾನ ಕುರಿತ ರೂಪಕ ಜೋಳ. ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಗಾಳ. ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ. ಹೊರಗಿಂದ ಬಂದರೂ ನಂಬಿ ನಮ್ಮ ಜಲನೆಳ, ಹೊರಗಿಂದ ಬಂದರೂ ನಂಬಿ ನಮ್ಮ ಜಲನೆಳ. ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಎಂಥ ಮೇಳ, ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಎಂಥ ಮೇಳ, ನಮ್ಮನು ಇದು ಎಂಥ ಮೇಳ, ನಮ್ಮನು ಇದು ಎಂಥ ಮೇಳ. ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ, ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ. ಬರಗಾಡಿನ ಬಂಟೆ ಇದಕ್ಕೆ ಎನ್ನುವರು ಕೇಳ, ಬರಗಾಡಿನ ಬಂಟೆ ಇದಕ್ಕೆ ಎನ್ನುವರು ಕೇಳ. ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ, ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ. ಚನ್ನಬಸಪ್ಪ, ನಮ್ಮ ಮಹಾಂತ ಮತ್ತೆ ಶಾಣಮ್ಮ ಧಾರವಾಡಕ್ಕೆ ಟ್ರೈನಿಂಗ್ ಹೋಗಿದ್ರಲ್ಲ, ಇನ್ನೂ ಬರ್ಲಿಲ್ಲಲ್ಲ. ಶಿಕ್ಷಣ, ಇವತ್ತು ಅವ್ರ ಇಬ್ಬರದು ಬರೋ ಹಾದಿನ ಐತೇನಪ್ಪ? ಬೆಳಿ ಹ್ಯಾಂಗ್ ಬೆಳೆಯೋದು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ತಗೊಳಕ ನಾವು ಹೋಗ್ತಿದ್ವಲ್ಲೋಪ. ನನೂ ಬಹಳ ಕಾಯಶಿತ್ತೇನಪ್ಪ. ಆದ್ರಿಬ್ರು ಊರಾಗಿದ್ದಿದ್ದಿಲ್ಲಲ್ಲೋ. ಈ ಟ್ರೈನಿಂಗ್ ಬರೋದು ಮೊದಲ ಗೊತ್ತಿತ್ತು ಅಂದ್ರ ನಾವು ಊರಿಗೆ ಹೋಗ್ತಿದ್ದಿಲ್ಲಲ್ಲೋ. ಎಲ್ಲ ಇವ್ರ ನೆನ್ಸೋದ್ರಾಗ ಮಹಾಂತ ಶಾಣಮ್ಮನ್ ಜೋಡಿ ಬಂದ ಬಿಡ್ತಲ್ಲ ಅಂತೀನಿ. ಏನ್ರಿಪ್ಪ ದೈವ, ಇಬ್ರು ದೋಸ್ತುಗಳು ಇಲ್ಲೇ ನಿಂತಿರಲ್ಲ. ಮಹಾಂತಪ್ಪ, ನಿನಗ ಮತ್ತ ಶಾಣಮ್ಮಗ 100 ವರ್ಷ ಆಯುಷ್ ನೋಡು. ಯಾಕಪ್ಪ? ಅಲ್ಲ, ನೆನ್ಸೋದ್ರಾಗ ಇಬ್ರು ಬಂದ್ಬಿಟ್ರಿ ಅಂದಂಗ. ಶಾಣಮ್ಮಕ್ಕ, ಟ್ರೈನಿಂಗ್ ಹೆಂಗಾಯ್ತು? ಬಹಳ ಚಂದಾಯ್ತು ನೋಡು. ನೀವಿಬ್ರು ಇದ್ದಿದ್ರ ಬರೋ ಬರೇ ಆಗ್ತಿತ್ತು. ಅಲ್ಲ, ಈಗ ಹಳಾಳಿ ಮಾಡೋದ್ರಾಗ ಏನ್ ಅರ್ಥದ? ನಾವು ಕಲ್ತಿದ್ದನ್ನ ಇವ್ರಿಗಟ್ಟು ತಿಳಿಸಿ ಹೇಳಾಮಿ. ಶಿವಶರಣ ಚನ್ಬಸು ಮನೆ ಕಡೆ ಬರ್ರಿಪ್ಪ, ಅಲ್ಲೇ ಮಾತಾಡಾಮಿ. ಹಲೋ, ನೀವಿಬ್ರು ಈಗರ ಬಂದಿರಿ, ಸ್ವಲ್ಪ ಆರಾಮ್ ಮಾಡ್ರಿ. ನಾವಿಬ್ರು ನಾಳೆ ಚಂದಿ ಕಡೆ ಬರ್ತೀವಿ. ಯಾಕೋ ಚನ್ಬಸ್ಸು? ಏ ಬರೋಬ್ಬರ ಐತಪ್ಪ ನೀ ಹೇಳೋದು. ಮತ್ತೆ ನಾಳೆ ಬರ್ರ ಹಂಗಾರ. ಮಹಂತ ಶಣವಕ್ಕ ಮನ್ಯಾಗ ಇದ್ದೀರೇನು? ಬರ್ರಿ ಅಣ್ಣ, ಬರ್ರಿ ಬರ್ರಿ ಬರ್ರಿ. ಬರ್ರಿಪ್ಪ, ನಿಮ್ ಹಾದಿನ ಕಾಯಕತ್ತಿದ್ಯು, ಬಂದ್ರಿ ಬೇಷ್ ಆತ ನೋಡು. ಅಲ್ಲೇ ಕಂಬಳ ಐತೆ ತಗೊಂಡ್ ಕುಂದ್ರಿ. ನೋಡ್ಪ, ಈ ಟ್ರೈನಿಂಗ್ ಅಂತೂ ನಮಗ್ ಬರ್ಲಿಕ್ ಆಗ್ಲಿಲ್ಲ, ಅದಕ್ಕ ನೀವಿಬ್ರು ಏನೇನ್ ಕಲ್ಕೊಂಡು ಬಂದಿರಿ ಅನ್ನೋದನ್ನ ನಮ್ಗೊಟ್ಟು ತಿಳಿಸಿ ಹೇಳ್ಬಿಟ್ರಲ್ಲ. ಮತ್ತೆ ಯಾಕಂತಂದ್ರ ಒಕ್ಕಲ್ತನಿಗ ಹಿಂದಿನಂಗಿಲ್ಲ, ಹೌದಲ್ಲ, ಹೊಸ ಹೊಸ ವಿಚಾರ ಬಂದಾವು, ಅವನ್ ಅನುಸರಿಸಿದ್ರ ನಾವ್ ರೈತರು ಉದ್ದಾರ ಆಗ್ತಿವಿ. ಟ್ರೈನಿಂಗ್ ನಾಗ ಜ್ವಾಳ ಹೆಂಗ್ ಬೆಳಿಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ರೇನಪ್ಪ, ನನಗರೆ ಬಾಳ ಪಸಂದ್ ಆತ ನೋಡ. ಹಿರ್ಯಾ, ಅವರಿಗೆ ಸಾಹೇಬ್ರು ಏನ್ ಹೇಳಿದ್ರು ಅನ್ನೋದನ್ನ ಹೇಳಲ್ಲ. ಬಿಜಾಪುರ, ಕಲಬುರ್ಗಿ, ರಾಯಚೂರು, ಬೀದರ್, ಗದಗ, ಬೆಳಗಾವಿ, ಧಾರವಾಡ, ಹಾವೇರಿ. ಬಿಜಾಪುರ, ಕಲಬುರ್ಗಿ, ರಾಯಚೂರು, ಬೀದರ್, ಗದಗ, ಬೆಳಗಾವಿ, ಧಾರವಾಡ, ಹಾವೇರಿ. ರೈತರು ನೀವು ಮನಸ್ಸಿಟ್ಟು ಜ್ವಾಳ ಬೆಳಿತೀರಿ, ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ. ರೈತರು ನೀವು ಮನಸ್ಸಿಟ್ಟು ಜ್ವಾಳ ಬೆಳಿತೀರಿ, ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದಾಗ ಬರಚಕ್ಕ ಬೆಳಿತಾನ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದಾರ ಬರಚಕ್ಕ ಬೆಳಿತಾನ. ಮಳೆಯು ಬಂದಾರ ಬರಚಕ್ಕ ಬೆಳಿತಾನ. ಮಳೆಯು ಬಂದಾರ ಬರಚಕ್ಕ ಬೆಳಿತಾನ. ಮಳೆಯು ಬಂದಾರ ಬರಚಕ್ಕ ಬೆಳಿತಾನ. ನೋಡ್ರಿಪ್ಪ, ಕಾಲಾಂತರದಿಂದ ನಾವು ಜ್ವಾಳ ಬೆಳೆಯಕತ್ತಿದ್ರು ಸಹಿತ ತಾಂತ್ರಿಕವಾಗಿ ಹೆಂಗ ಬೇಸಾಯ ಮಾಡಬೇಕು ಹಂಗ ಮಾಡಕತ್ತಿಲ್ಲೇನ್ರಿಪ್ಪ? ಹೌದಾ? ಅಂದ್ರ ನಾವು ಬೆಳೆಯೋದು ತಪ್ಪಂತೀವೇನು? ತಪ್ಪಂತಲ್ಲ, ಬೆಳಿತೀವಿ, ಆದ್ರ ಬಹಳಷ್ಟು ತಪ್ಪು ಮಾಡಕತ್ತೀವಿ, ಅವನ್ನ ನಾವು ತಿದ್ಕೋಬೇಕಾಗಿತ್ತು. ನಮ್ ತಪ್ಪನ್ನಂತೂ ನಾವು ತಿದ್ಕೊಳಕ ತಯಾರಾಗಿದ್ದೇನಪ್ಪ, ನೀ ಹೇಳದೇನ್ ಹೇಳ್ತೀವ? ಮುಖ್ಯ ಅಂತಂದ್ರ ಬಿತ್ತು ವೇಳೆ ನೋಡ್ರಿ. ಮುಂಗಾರಿ ಒಳಗ ಬಿತ್ತುದಿತ್ತಂತಂದ್ರ ಮೇ ಕಡಿ ವಾರದಿಂದ ಜೂನ್ ಕಡಿ ತನಕನು ಬಿತ್ತಬಹುದು. ಆದ್ರೆ ಏನಪ್ಪ, ಜೂನ್ ಮೂರನೇ ವಾರದೊಳಗಾಗಿ ಬಿತ್ತನೆ ಮಾಡಿದ್ರ ಕೆಲವು ರೋಗಗಳನ್ನ ಹತೋಟಿ ಮಾಡಬಹುದು. ಇನ್ನ ಹಿಂಗಾರಿ ಒಳಗ ಸೆಪ್ಟೆಂಬರ್ 15 ಅಕ್ಟೋಬರ್ 15 ತನಕ ಬಿತ್ತುದು ಬಹಳ ಯೋಗ್ಯ. ಇದು ಒಣ ಬೇಸಾಯದಾಗೇನ? ಹಾ ಹೌದು. ಇನ್ನ ನೀರಾವರಿ ಅನುಕೂಲ ಇತ್ತು ಅಂತಂದ್ರ ಜನವರಿ 15 ನಂತರ ಬಿತ್ತಾ ಕಡ್ಡಿ ಇಲ್ಲ. ಅಂದ್ರ ಬ್ಯಾಸಗಿ ಬೆಳೆ ತಗೋಬಹುದಂತ? ಏನು ತಗೋಬಹುದು, ತಗೋಬಹುದು. ಮೊದ್ಲ ಈ ಬಿಸಿ ಬಿಸಿ ಚಹಾ ಕುಡಿರಿ, ಆಮೇಲೆ ಕೇಳ್ಕೊಂತ ಕುಂಡ್ರಿ ಅಂತ. ಶಣಮಕ್ಕ, ನಮೂನು ಇದ ಬೇಕಾಗಿತ್ತು. ಸಂಕರ್ಣ ತಳಿಗಳ ಬಿತ್ತಾಕ ಮುಂಗಾರು, ಮಾಲ್ದಂಡಿ ಮೂಗುದಿಗೆ ಬರೋಬ್ಬರಿ ಹಿಂಗಾರು. ಸಂಕರ್ಣ ತಳಿಗಳ ಬಿತ್ತಾಕ ಮುಂಗಾರು, ಮಾಲ್ದಂಡಿ ಮೂಗುದಿಗೆ ಬರೋಬ್ಬರಿ ಹಿಂಗಾರು. ಕಾಡ್ತಾವ ಜ್ವಾಳಕ್ಕ ಹಲವಾರು ಕೀಡಿ, ರೋಗಗಳು ಸಹಿತ ಕಡಿಮಿಲ್ಲ ನೋಡಿ. ಕಾಡ್ತಾವ ಜ್ವಾಳಕ್ಕ ಹಲವಾರು ಕೀಡಿ, ರೋಗಗಳು ಸಹಿತ ಕಡಿಮಿಲ್ಲ ನೋಡಿ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದಾರ ಬರಚಕ್ಕ ಬೆಳಿತಾನ. ಮಳೆಯು ಬಂದಾರ ಬರಚಕ್ಕ ಬೆಳಿತಾನ. ಅಲ್ಲಪ್ಪ ಮಹಂತ, ನಮ್ದು ಎರಿ ಹೊಲ ಐತಲ್ಲ, ಅಲ್ಲಿ ಜ್ವಾಳ ಬೆಳಿಬೋದಂತೆ. ಬಾಳ ಚಲೋ ನೋತಮ್ಮ, ಕರಿ ಭೂಮಿಯೊಳಗ ಜ್ವಾಳ ಸೊಕ್ಕಿನಿಂದ ಬೆಳೀತದ. ಮಣ್ಣು ಪರೀಕ್ಷೆ ಮಾಡೋದು ಬಹಳ ಉತ್ತಮ ನೋಡು. ಮಣ್ಣಿನ ರಸಸಾರ ಅಂತ ಹೇಳ್ತಾರಲ್ಲ, ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಅದು ಎಷ್ಟದ ಅನ್ನೋದು ಗೊತ್ತಾಗ್ತದ. ಅದು 5-8 ತನಕ ಇದ್ರ ಜ್ವಾಳಕ್ಕ ಬಾಳ ಚಲೋ ನೋಡು. ಕಪ್ಪನೆ ಮಣ್ಣು ಬೆಳಿಯಾಕ ಉತ್ತಮ, ಬೆಚ್ಚನ ಬಿಸಿಲು ಇರಬೇಕು ತಮ್ಮ. ಕಪ್ಪನೆ ಮಣ್ಣು ಬೆಳಿಯಾಕ ಉತ್ತಮ, ಬೆಚ್ಚನ ಬಿಸಿಲು ಇರಬೇಕು ತಮ್ಮ. ಕಳಿಕಸ ಕೂಡ ಕಾಡ್ತಾವ ಜ್ವಾಳನ, ಮಂದಿಗೆ ಕಸಬಾಳ ಮಾಡ್ತಾದ ಹೈರಾಣ. ಕಳಿಕಸ ಕೂಡ ಕಾಡ್ತಾವ ಜ್ವಾಳನ, ಮಂದಿಗೆ ಕಸಬಾಳ ಮಾಡ್ತಾದ ಹೈರಾಣ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದಾರ ಬರಚಕ್ಕ ಬೆಳಿತಾನ. ಮಳೆಯು ಬಂದಾರ ಬರಚಕ್ಕ ಬೆಳಿತಾನ. ಮೊದ್ಲ ಕಬ್ಬಿಣದ ನೇಗಿಲೆ ಉಳ್ಬೇಕು, ಆದ್ರ ಇದೇ ಉಳುಮೆಯನ್ನ ಹಿಂದಿನ ಬೆಳೆ ಕಟಾವ್ ಆದ ಕೂಡಲೇ ಮಾಡೋದು ಅಗದಿ ಚಲೋ ನೋಡು. ಅದ ಮಾಗಿ ಉಳುಮೆ ಅಂತಾರಲ್ಲ, ಅದೇ ನೋಡಪ್ಪ. ಆಮೇಲೆ ಮುಂದ ಅಡ್ಡ ಮಳೆ ಆಗ್ತಾವ ನೋಡು, ಅಂತ ವೇಳಕ ಈ ಮಾಗಿ ಉಳುಮೆ ಬಹಳ ಕೆಲಸಕ್ಕೆ ಬರ್ತಾವ. ಮಳೆ ನೀರೇನಿರ್ತದಲ್ಲ, ಅದು ಭೂಮಿಯಾಗ ಬಿದ್ದು ಇಂಗ್ತದೆ, ಹಿಂಗಾಗಿ ಹೊಲ ಹಸಿ ಹಿಡ್ಕೋತದ. ಶಣಮಕ್ಕ, ಎರಿ ನೆಲ ಹಸಿ ಹಿಡ್ಕೊಳ್ಳುವಂಗ ಆ ಸಾಹೇಬ್ರು ಹೇಳಿದನ್ನ ಅರ್ದು ಕುಡಿದು ಬಿಟ್ಟಿದ್ಯಾನ. ನಗಿಚಾಟಿಗೆ ಮಾಡ್ಬೇಡ್ರ ತಮ್ಮ, ನಾವ್ ಅಲ್ಲಿಗೆ ಹೋಗಿದ್ದಕ್ಕೂ ಉಪಯೋಗ ಆಗ್ಬೇಕಲ್ಲ. ಮತ್ತೆ ಅದು ಅಲ್ಲದೆ ರೋಗಾಣುಗಳು, ಕೀಡಿಗಳ ಕೋಶಗಳು, ಕಳೆಗಳ ಬೀಜಗಳು ಬಿಸಿಲಿಗೆ ಬಿದ್ದು ಸತ್ ಹೋಗ್ತಾವ. ಮಣ್ಣಿನ ಸವಕಳಿ ಸಹಿತ ಆಗಂಗಿಲ್ಲ. ಮಣ್ಣಿನೊಳಗ ಹವಾ ಆಡ್ತದ, ಬೇರಿನ ಬೆಳವಣಿಗೆ ಚಲೋ ಆಗ್ತದ. ಅಂದ್ರ ಮಾಗಿ ಉಳುಮೆ ಮಾಡ್ಬೇಕು ಅನ್ನಂಗ. ನೀ ಇನ್ನ ಜ್ಯೋತಿಷ್ ಕೇಳ್ಬಾತಮ್ಮ. ಅಲ್ಲ, ಹಂಗ ಯಾಕಂತೀಯ ಅವನಿಗೆ ಪಾಪ. ಮತ್ತೆ ಇರ್ಲಿ, ನೀವಿಬ್ರು ಒಂದು ಮುಖ್ಯ ಮಾತನ್ನ ತಿಳ್ಕೊಬೇಕು ನೋಡ್ರಿ. ಏನು? ಬೀಜದಂಗ ಬೆಳಿ ಅನ್ನುವ ಮಾತನ್ನ ನೀವು ಕೇಳಿರ್ಬೋದು. ಹೌದಲ್ಲಪ್ಪ, ಮತ್ತ ಬೀಜ ಚಲೋ ಇಲ್ಲ ಅಂತಂದ್ರ ಬೆಳಿ ಹೆಂಗ್ ಬರ್ತದ ಹೇಳು? ಹೊಸ ಯಾವ ತಳಿ ಬಂದವೇನು? ಈಗಂತೂ ನಮ್ಮ ಕೃಷಿ ವಿಶ್ವವಿದ್ಯಾಲಯದವರು ಬಹಳಷ್ಟು ಸುಧಾರಿತ ಮತ್ತು ಹೈಬ್ರಿಡ್ ತಳಿಗಳನ್ನ ಬೆಳೆಸ್ಯಾರ. ಮುಂಗಾರಿಗೆ ಬೇರೆ, ಹಿಂಗಾರಿಗೆ ಬೇರೆ ಬೇರೆ ತಳಿಗಳದಾವು. ಹಿರಿಯ, ಮೊದ್ಲ ಮುಂಗಾರಿ ತಳಿ ಹೇಳವರಿಗೆ ಹೇಳ್ತೀನಿ. ಮುಂಗಾರಿಯಾಗ ಮುಖ್ಯವಾಗಿ ಹೈಬ್ರಿಡ್ ತಳಿಗಳನ್ನ ಹಾಕಬಹುದು. ಹೌದ್ರದ ಒಂದು ಪಟ್ಟಿನಾದ ಏನ್ರಿಪ ಹೇಳ್ಯ. CSH 1, 5, 10, 11, 14. ಮಾಂತಣ್ಣ ಜರ ನಿಂದ್ರಲಿ. ಯಾಕಪ್ಪ? ಅಲೋ, ತಳಿ ಹೇಳು ಅಂತ ನಾವ್ ಅಂದಿವಿ, ನೀ ಏನ್ ತಳಿ ಹೇಳಕತ್ತೀಯೋ ಏನ್ ಮಗ್ಗಿ ಓದಕತ್ತೀಯೋ? ಅಲ್ಲಪ್ಪ, ಇವತ್ತ ಹೆಸರು ಹಿಂಗ್ ಇಟ್ಟಿರ್ತಾರ. ಹಿಂಗ ಮುಂದ್ ಕೇಳ್ರಿ. DSH 13, CSV 9, 11, 13, 15, SV 10, 66, 10, 79, 24, 13, 462, SSV 84, ಮತ್ತ ಇನ್ನ ಬಹಳ ಚಲೋ ತಳಿಗಳದಾವ. ತಮ್ಮ ಕೇಳ್ರಲೆ, ಬಜಾರ್ದಾಗ ಇವಷ್ಟ ಅಲ್ದ ಇನ್ನ ಸಾಕಷ್ಟು ಖಾಸಗಿ ಕಂಪನಿಗಳ ಹೈಬ್ರಿಡ್ ತಳಿಗಳದಾವ, ಅವನ್ನು ಬೆಳಿಬಹುದು. ಮಹಾಂತ, ಇವುಗಳು ಒಂದಿಷ್ಟು ಗುಣ ಒಂದಿಷ್ಟು ಹೇಳ್ಬಿಡಲ್ಲ ಮರಾಯ. ಮರ್ತಿದ್ದೆ ನೋಡಪ್ಪ, ಇವು ನೋಡು ಸುಮಾರು 100-130 ದಿವಸದೊಳಗ, ಅಂದ್ರ 3-4 ತಿಂಗಳದೊಳಗ ಕಟಾವಿಗೆ ಬರ್ತಾವ. ಒಳ್ಳೆ ಕಾಳಿನ ಇಳುವರಿ ಕೊಡ್ತಾವ, ಅಂದ್ರ ಅಂದಾಜು 12-18 ಕ್ವಿಂಟಲ್ನಷ್ಟು ಮೇವಿನ ಇಳುವರಿನೂ ಕೊಡ್ತಾವ. ಕೆಲವು ತಳಿಗಳಿಗೆ ರೋಗ ಕೀಟಗಳಿಗೆ ನಿರೋಧಕ ಶಕ್ತಿ ಅದ. ಕೆಲವೊಂದು ತಳಿಗಳನ್ನ ಕುಳೆ ಬೆಳೆಯಾಗಿ ಸಹಿತ ತಗೋಬಹುದು. ಏನು, ಜ್ವಾಳದಾಗ ಕುಳೆ ಬೆಳಿ ತಗೋಬಹುದ? ಇದು ನನಗೆ ಸ್ವಲ್ಪ ವಿಚಿತ್ರ ಅನ್ಸಕತ್ತದಪ್ಪ. ನಾವು ಕುಳೆ ಬಿಡುದಿಲ್ಲಲ್ಲ, ಅದಕ್ಕೆ ವಿಚಿತ್ರ ಅನಿಸ್ತದೆ. ಹೌದು, ಕುಳೆ ಬಿಡಬಹುದು ತಮ್ಮ. ಮಹಾಂತ, ಮತ್ತ ಹಿಂಗಾರಿ ತಳಿಗಳು ಯಾವಪ್ಪ? ಮಾಲ್ದಂಡಿ ಮೂಗುತಿ ಅದಾವಲ್ಲ ತಮ್ಮ. ಇವ್ ಅಷ್ಟೇ ಅಲ್ರಿಪ್ಪ, ಇನ್ನಾ ಬಹಳ ಅದಾವ. ಮಾಲ್ದಂಡಿ ಅಂದ್ಯಲ್ಲ, ಅದಕ್ಕ M-35-1 ಅಂತ ಹೇಳಿ ಕರೀತಾರ. ಅದಲ್ದೆ ಅಣ್ಣಿಗೇರಿ 1, CSV 18R, GRS 1, CSH 8R, RSH 1, CSH 12R, ಇವೆಲ್ಲ ಅವ ಏನ್ರಿಪ್ಪ? ಹಿಂಗಾರಿಗೆ CSH ಸರಣಿ ತಳಿಗಳು, ಹಿಂಗಾರಿಗೆ ಅಣ್ಣಿಗೇರಿ ಇನ್ನು ಹಲವು. ಮುಂಗಾರಿಗೆ CSH ಸರಣಿ ತಳಿಗಳು, ಹಿಂಗಾರಿಗೆ ಅಣ್ಣಿಗೇರಿ ಇನ್ನು ಹಲವು. ಸುಣ್ಣದ ನೀರಿನಿಂದ ಬೀಜೋಪಚಾರ, ಸುಣ್ಣದ ನೀರಿನಿಂದ ಬೀಜೋಪಚಾರ ಮಾಡಬೇಕು. ಬಳಸಿ ಬೇರೆ ಬೇರೆ ಪರಿಕರ ಮಾಡಬೇಕು, ಬಳಸಿ ಬೇರೆ ಬೇರೆ ಪರಿಕರ. ಮಾಗಿಯ ಉಳುಮೆಯನ್ನು ಮರೆಯಬಾರದು, ಕಬ್ಬಿಣದ ನೆಗಿಲನ್ನು ಬಿಡಬಾರದು, ಕಬ್ಬಿಣದ ನೆಗಿಲನ್ನು ಬಿಡಬಾರದು. ಆ ಬಾ ಬಾ ಬಾ ಬಾ, ನೀನು ಅಗದಿ ನೆನಪಿಟ್ಕೊಂಡ್ ಬಂದಿ ಬಿಡಪ್ಪ. ಸಾಲಿ ಕಲ್ತು ಒಕ್ಕಲ್ತನ ಮಾಡಕ್ ಹತ್ತಿಯಲ್ಲ, ಅಗದಿ ಸಾರ್ಥಕ ಆತ್ ನೋಡು. ಅಲ್ಲಿ ಹೇಳಿದ್ದನ್ನ ಬರ್ಕೊಂಡಿ ಓತಮ್ಮ, ಹಿಂಗಾಗಿ ನೆನಪನೇ ಉಳಿದದ. ಹಾಗಾದ್ರ ಮಾತಾಡ, ನೀ ಏನ್ ಬರ್ಕೊಂಡ್ ಬಂದಿಲ್ಲ ಅದು ನನ್ನನ್ನು ಕೊಟ್ಬಿಡಪ್ಪ. ಮತ್ತ ಮಹಾಂತ ಏನ್ ಚಂದ ಹೇಳಕ್ ಹತ್ತಾನ, ಅದನ್ನ ಕೇಳೋದ್ ಬಿಟ್ಟು ಬರ್ದಿದ್ದು ಕೊಡು ಅಂತ. ನೀವ ನಮ್ಗೆಲ್ಲಿ ಟೈಮ್ ಅದ ಅದನ್ನ ಓದಾಕ? ಅಲ್ಲಪ್ಪ ಮಾಂತ, ತಳಿ ಏನು ಹೇಳದಿ, ಬರೋಬ್ಬರಿ ಆತು. ಇನ್ನು ಬಿತ್ತಾಕ ಒಂದೆರಡು ಶೇರ್ ಬೀಜ ಸಾಕಾಗ್ತವೇನ? ಅಲ್ಲ ಚನ್ನಬಸು, ನಿಂದಂತೂ ಒಣ ಬೇಸಾಯ ಅದ. ಹೌದು, 1 ಎಕರೆಗೆ 3 ಕಿಲೋ ಸಾಕು. ನೀರಾವರಿ ಒಳಗ 4 ಕಿಲೋ ಬೇಕಾಗ್ತದ. ಈ ಅಂದಾಜು ಶೇರ್ ಲೆಕ್ಕ ಬಿಡಬೇಕಪ್ಪ ನೀನು. ಹಿಂಗಂತೆ ಯಕ್ಕ, ನಮ್ಮ ಗ್ರಾಮ ಸೇವಕರು ಹೇಳ್ತಿದ್ರು ಬೀಜದ ಪರೀಕ್ಷೆ ಮಾಡಿಸ್ಬೇಕು ಅಂತ. ಬೀಜದ ಪರೀಕ್ಷೆ ಮಾಡಬೇಕೇನ? ಬೀಜದ ಪರೀಕ್ಷಾನು ಮಾಡಬೇಕು, ಅದಕ್ಕೆ ಉಪಚಾರನೂ ಮಾಡಬೇಕು. ತಮ್ಮ, ಹಿಂದಿನ ವರ್ಷದ ಬೀಜ ಇಟ್ಟಿರ್ತೀವಲ್ಲ, ಅವು ಬದುಕ್ಯಾವೋ ಸತ್ತಾವೋ ಅನ್ನೋದು ಗೊತ್ತಾಗ್ಬೇಕು ನೋಡ. ಹೌದಲ್ವಾ, ಸತ್ತಿದ ಬೀಜ ಹಾಕಿದ್ರ ನಾಟಕ ಬರೋದನ್ನ ಇಲ್ಲಲ್ಲ, ಬೆಳಿ ಎಲ್ಲ ಹಾಳು. ಈಗ ನೀನ ಹೇಳು, ಬೀಜದ ಪರೀಕ್ಷೆ ಮಾಡಬೇಕೋ ಮಾಡಬಾರ್ದು ಅಂತ ಹೇಳಿ. ಬೀಜದ ಪರೀಕ್ಷಾ ಅಂತಂದ್ರ ಅದಕ್ಕೆ ಮೊಳಕೆ ಬರ್ತದೋ ಇಲ್ಲೋ ಅನ್ನೋದನ್ನ ನೋಡ್ಬೇಕಲ್ಲ. ಹಾ, ಈಗ ನೋಡು, ಎಣಿಸಿ 100 ಕಾಳ ತಗೋಬೇಕು. ಒಂದ್ ದೊಡ್ಡ ಪೇಪರ್ ತಗೊಂಡು ಅದನ್ನ ಹಸಿ ಮಾಡ್ಬೇಕು. ಶಣಮಕ್ಕ, ಈ ಪೇಪರ್ ಅಂದಲ್ಲ, ಮನ್ಯಾಗ ಪೇಪರ್ ಇರ್ತಾವಲ್ಲ ನಡೀತಲ್ಲ. ಹಾ, ಅವೇ ತಗೋಬೇಕು. ತಗೊಂಡು ಹಸಿ ಮಾಡ್ಬೇಕು, ಅದ್ರ ಮ್ಯಾಲ ಸಾಲಾಗಿ ಬೀಜಗಳನ್ನ ಇಡಬೇಕು. ಆಮೇಲ ಬೀಜಗಳ ಮ್ಯಾಲ ಮತ್ತೊಂದು ಹಸಿ ಪೇಪರ್ ತಗೊಂಡು ಹಚ್ಚಬೇಕು. ಪೇಪರ್ ಅನ್ನ ಸುರುಳಿ ಸುತ್ತಿ ಖಾಲಿ ಊದಿನ ಕಡ್ಡಿ ಡಬ್ಬಿ ಇರ್ತದಲ್ಲ ಅದ್ರೊಳಗ ಹಾಕಿ ಒಂದ್ ಕಡೆ ತೆಗೆದಿಡಬೇಕು. ಮತ್ತ ಹೊಳ್ಳಿ ಯಾವಾಗ ಅದನ್ನ ತೆಗಿಬೇಕಂತಿ? ಒಂದು ವಾರ ಆದ್ಮೇಲೆ ನೋಡ್ಬೇಕು, ಮೊಳಕೆ ಬಂದಿರ್ತಾವ, ಪ್ರಮಾಣವನ್ನ ಲೆಕ್ಕ ಹಾಕ್ಬೇಕು. ಒಂದ್ ವೇಳೆ 60ಕ್ಕಿಂತ ಹೆಚ್ಚು ಬೀಜಗಳಿಗೆ ಮೊಳಕೆ ಬಂದಿತ್ತು ಅಂದ್ರ ಅಂಥ ಬೀಜವನ್ನ ನಾವು ಬಿತ್ತಾಕ ಉಪಯೋಗ ಮಾಡಬಹುದು. ಕಡಿಮೆ ಬತ್ತು ಅಂತಂದ್ರ ಹೊಸ ಬೀಜನ ಖರೀದಿ ಮಾಡಬೇಕು ಅಂತೇನು? ಅದ್ರಾಗ ಸಂಶಯ ಬೇಡೋ ತಮ್ಮ, ನಾಲ್ಕು ದುಡ್ಡು ಆದ್ರೂ ಅಡ್ಡಿ ಇಲ್ಲ, ಖಾತ್ರಿ ಬೀಜನ ತರಬೇಕು ನೋಡು. ಮತ್ತೇನೋ ಅದು ಬೀಜೋಪಚಾರ ಮಾಡ್ಬೇಕಂದಲ್ಲ ವಯಕ, ಇದು ಬಹಳ ಮುಖ್ಯಪ. ಬೀಜದಿಂದ ಬರುವಂತಹ ರೋಗಗಳನ್ನ ತಡೆಗಟ್ಟುವುದಕ್ಕಾಗಲಿ, ಬೆಳಿಗ್ಗೆ ಮಳೆ ಇರಲಾರದ ಪರಿಸ್ಥಿತಿಯನ್ನ ತಡ್ಕೊಳ್ಳೋ ಶಕ್ತಿ ಬರುವಂಗ ಮಾಡೋದಕ್ಕ, ಮತ್ತೆ ಸಾರಜನಕ ಗೊಬ್ಬರದಾಗ ಉಳಿತಾಯ ಮಾಡೋದಕ್ಕ ಬೀಜೋಪಚಾರ ಬಹಳ ಕೆಲಸ ಕೊಡ್ತದ ನೋಡು. ಇಷ್ಟೆಲ್ಲ ಕೆಲಸಗಳಿಗೆ ಅದ್ ಹೆಂಗ್ ಬೀಜೋಪಚಾರ ಮಾಡ್ಬೇಕ ಯಾಕ? ಸರಳದಪ್ಪ, ಹೇಳ್ತೀನಿ ಕೇಳಿಲ್ಲ. ಸುಣ್ಣದ ನೀರಿನಿಂದ ಬೀಜೋಪಚಾರ, ಸುಣ್ಣದ ನೀರಿನಿಂದ ಬೀಜೋಪಚಾರ ಮಾಡಬೇಕು. ಬಳಸಿ ಬೇರೆ ಬೇರೆ ಪರಿಕರ ಮಾಡಬೇಕು. ಬಳಸಿ ಬೇರೆ ಬೇರೆ ಪರಿಕರ ಬರ ತಡ್ಕೊಳ್ಳೋದಕ್ಕ 10 ಲೀಟರ್ ನೀರಿನೊಳಗ 1 ಕಿಲೋ ಸುಣ್ಣ ಹಾಕಿ 10 ತಾಸು ನೆನೆಸೋದು. ಸುಣ್ಣದ ತಿಳಿ ನೀರು ಬರ್ತದಲ್ಲ, ಅದರೊಳಗ ಬೀಜಗಳನ್ನ ಒಂದ್ ರಾತ್ರಿ ನೆನೆಸಿ ನೆಳ್ಳಾಗ ಒಣಗಿಸಬೇಕು. ಆಮೇಲೆ ಈ ಜಾಲಿ, ಸರ್ಕಾರಿ ಜಾಲಿ, ಹೊಂಗಿ, ಇವತ್ರಿ ಎಲೆಗಳನ್ನ ತಂದು ಸ್ವಲ್ಪ ಅಂದ್ರ 10 ಗ್ರಾಂನಷ್ಟು 1 ಲೀಟರ್ ನೀರಿನೊಳಗೆ ಹಾಕಿ ರಸ ಮಾಡಬೇಕು. ಇದರೊಳಗೆ ಬೀಜಗಳನ್ನ 16 ತಾಸು ನೆನೆಸಬೇಕು. ಆಮೇಲೆ ಬೀಜಗಳನ್ನ ಒಣಗಿಸಬೇಕು. ಆಮೇಲೆ ಮೈದಾ ಹಿಟ್ಟಿನ ರಾಡಿ ಮಾಡಿಕೊಂಡು ಅದರೊಳಗ ಸಣ್ಣಗೆ ಪುಡಿ ಮಾಡಿದ ಹೊಂಗಿ ಎಲೆಗಳನ್ನ ಹಾಕಿ ಲೇಪನ ಮಾಡಿ 1 ಎಕರೆ ಬೀಜಕ್ಕೆ ಹಚ್ಚಿ ಒಣಗಿಸಿ ಬಿತ್ತಾಕ ಉಪಯೋಗ ಮಾಡಬೇಕು. ಶಣಮಕ್ಕ, ಈ ಅಂದಾಜ್ ಅಂದಲ್ಲ, ಈ ಹೊಂಗಿಯಲ್ಲಿ ಎಷ್ಟು ಹಾಕ್ಬೇಕಂತೆ? ಅಂದಾಜ್ ಅಂದ್ರೆ 90 ಗ್ರಾಮ್, 100 ಗ್ರಾಮಿಗಿಂತ ಸ್ವಲ್ಪ ಕಮ್ ಅಂತ. ಆಮೇಲೆ ಕೆಲವು ಔಷಧ ಸಿಗ್ತಾವ, ಗಂಧಕ, ಸೆರೆಸಾನ್ ಅನ್ನುವಂಥವು, ಇವುಗಳಿಂದ ಹಚ್ಚಿ ಬಿತ್ತಿದ್ರ ಕಾಡಿಗೆ ರೋಗ ಬರುವುದಿಲ್ಲ ನೋಡ್ರಿಪ. ಹೌದಲ್ಲ ಹಿರ್ಯ, ಅದೇನೋ ಜೀವಾಣುಗಳಿಂದ ಉಪಚಾರ ಮಾಡಬೇಕು ಅಂದ್ರಲ್ಲ ಸಾಹೇಬ್ರು, ಅದೇನೋ ಅಜೋ ಅಜೋ ಹಿಂಗೇನೋ ಬರ್ತದಲ್ಲ, ಅದನ್ನ ನಾ ಬಾಯಪಾಠ ಮಾಡಿಕೊಂಡೇ ಬಂದಿದೆ. ಹೌದಾ? ಅಜಟೋಬ್ಯಾಕ್ಟರ್ ಮತ್ತ ಇನ್ನೊಂದು ಅಜೋ ಸ್ಪೈರಿಲಮ್ ಅನ್ನುವಂತ, ಇವುಗಳನ್ನ ಲೇಪನ ಮಾಡಿ ಬಿತ್ತಿದ್ರೆ ಸಾರ್ವಜನಿಕ ಗೊಬ್ಬರದ ಉಪಯೋಗ ಕಡಿಮೆ ಮಾಡಬಹುದಂತ್ರಪ್ಪ. ಅಲ್ಲ ಶಣಕ, ಟ್ರೈನಿಂಗ್ ಬರೀ ನಿನ್ನಂತ ಹೆಣ್ಮಕ್ಕಳನ್ನ ಕಳ್ಸಿ ಕೊಡ್ಬೇಕು ನೋಡ. ಯಾಕಪ್ಪ ಹಿಂಗತಿ? ಆ ಸಾಹೇಬ್ ಹೇಳಿದನ್ನ ಬಿಟ್ಟು ಬಿಡದಂಗ ನೆನ್ಪಿಟ್ಟಳಲಕ್ಕ, ಅವ್ ಟ್ರೈನಿಂಗ್ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಹೋಗ ನೀನು ಒಳ್ಳೆ ಕಡಲೆ ಗಿಡದ ಮೇಲೆ ಇರ್ಸವೇನಪ್ಪ. ಅಕ್ಕ, ಚನ್ನಬಸು ಇದ್ದದ್ದು ಖರೆ ಹೇಳ್ತಾನವ. ಮತ್ತ ಈ ತಿಪ್ಪಿ ಗೊಬ್ಬರ, ಸರ್ಕಾರಿ ಗೊಬ್ಬರದ ಬಗ್ಗೆ ಏನಾರ ಹೇಳಿರೇನಪ್ಪ? ಮಂತ ಅದನ್ನ ಹೇಳಿಲ್ಲ ಅಂದ್ರೆ ಹೆಂಗಪ್ಪ? ಅದೇ ಮುಖ್ಯ ಇರೋದು. ಹೌದು, ಒಣ ಬೇಸಾಯದೊಳಗ ಕನಿಷ್ಠ 1.5-2 ಟನ್ನಷ್ಟು, ನೀರಾವರಿ ಒಳಗ 2.5 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಕೊಡ್ಲೇಬೇಕು ನೋಡಪ್ಪ. ಮತ್ತೆ ಸರ್ಕಾರಿ ಗೊಬ್ಬರ? ಹಿಂಗಾರಿ ಒಣ ಬೇಸಾಯದಾಗ ಸಾರಜನಕ 20 ಕಿಲೋ, ರಂಜಕ 10 ಕಿಲೋ, ನೀರಾವರಿ ಮಾಡ್ತಿದ್ರಿ ಅಂದ್ರ ಸಾರಜನಕ 40 ಕಿಲೋ, ರಂಜಕ 30 ಕಿಲೋ, ಮತ್ತ ಮುಂಗಾರ್ಯಾಗ ಸಾರಜನಕ 22-25 ಕಿಲೋ, ರಂಜಕ 18-20 ಕಿಲೋ ಕೊಡಬೇಕು. ಅಲ್ಲೋ ಮಾತಣ್ಣ, ಮತ್ತ ಪೊಟ್ಯಾಶ್ ಹೇಳಲ್ಲ ನೀ? ಅದು ಬೇಕಾಗಿಲ್ಲಪ್ಪ ಚನ್ನಬಸು. ಹೌದನ? ಅದಷ್ಟೇ ಅಲ್ಲ, ಜೋಳಕ್ಕಿಂತ ಮೊದ್ಲ ತೊಗರಿ, ಕಡ್ಲಿ, ಅಲಸಂದಿ, ಹೆಸರು ಇಂತಾವ್ ಬೆಳೆದಿದ್ರಿ ಅಂದ್ರ ಅಂದ್ರ ಒಟ್ಟ ಕಿಡಿಕಾಳ ಹೌದಲ್ಲ. ಹಾ ಹೌದು, ಜೋಳಕ್ಕ ಸಾರ್ವಜನಿಕ ಗೊಬ್ಬರ ಕೊಡುದು ಹತ್ತುದನ ಇಲ್ಲ ನೋಡ್ರಿ. ಈ ಅಕಡಿ ಕಾಳಿನ ಬೆಳೆಗಳು ಹವಾದಾಗಿನ ಸಾರ್ವಜನಿಕವನ್ನ ಹೀರಿ ಭೂಮಿಯೊಳಗ ಇಡತಾವಂತ ನೋಡ್ರಪ್ಪ. ಆಗಳೆ ಹೇಳಿದ್ನಲ್ಲ, ಜೀವಾಣುಗಳಿಂದ ಬೀಜಕ್ಕೆ ಲೇಪನ ಮಾಡಿ ಬಿತ್ತಿದ್ರ ಸಾರಜನಕದ ಪ್ರಮಾಣ ಹೆಚ್ಚಾಗ್ತದ. ಅಂದ್ರ ನೀವು ಹೇಳೋ ಪ್ರಕಾರ ಬರೀ ಜ್ವಾಳ ಒಂದೇ ಬೆಳಿಬಾರ್ದು, ಬ್ಯಾರೆ ಬ್ಯಾರೆ ಅಕಡಿ ಕಾಳುಗಳ ಜೋಡಿ ಬೆಳಿಬೇಕು ಅಂತೀರಿ? ಹೌದಿಲ್ಲೋ? ಹಾ, ಅಗದಿ ಬರೋಬ್ಬರಿ ತಿಳ್ಕೊಂಡಿ ನೋಡ. ಇದುವರೆಗೆ ಇರಬೇಕು ತಿಪ್ಪೆ ಗೊಬ್ಬರ, ಹಿಂದಿನ ಬೇಳೆ ಬೆಳೆ ಕೊಡುವುದು ಸರ. ಇಳುವರಿಗೆ ಇರಬೇಕು ತಿಪ್ಪೆ ಗೊಬ್ಬರ, ಹಿಂದಿನ ಬೇಳೆ ಬೆಳೆ ಕೊಡುವುದು ಸರ. ಸರ್ಕಾರಿ ಗೊಬ್ಬರದ ಸೂಕ್ತ ಪ್ರಮಾಣ, ಸರ್ಕಾರಿ ಗೊಬ್ಬರದ ಸೂಕ್ತ ಪ್ರಮಾಣ. ಜೀವಾಣು ಗೊಬ್ಬರ ಬೇಕು ಇದು ನಿಜ ಬಣ್ಣ, ಜೀವಾಣು ಗೊಬ್ಬರ ಬೇಕು ಇದು ನಿಜ ಬಣ್ಣ. ಬಾಗಿಯ ಉಳುಮೆಯನ್ನು ಮರೆಯಬಾರದು, ಕಬ್ಬಿಣದ ನೇಗಿನನ್ನು ಬಿಡಬಾರದು, ಕಬ್ಬಿಣದ ನೇಗಿನನ್ನು ಬಿಡಬಾರದು. ಸಾಹೇಬ್ರು ಒಂದು ವಿಚಾರ ಹೇಳಿದ್ರು, ಹೊಲದಾಗ ಸಸಿಗಳ ಸಂಖ್ಯೆಯನ್ನ ಸರಿಯಾಗಿ ನೋಡ್ಕೋಬೇಕು ಅಂತ. ಅಂದ್ರ ಅವರು ಬಿತ್ತು ಅಂತರದ ಬಗ್ಗೆ ಹೇಳ್ಯಾರ. ಸಾಲಿಂದ ಸಾಲಿಗೆ 1.5 ಫೂಟು, ಮತ್ತ ಸಸಿಯಿಂದ ಸಸಿಗೆ 10-15 cm ಇರುವಂಗ ಬಿತ್ತಬೇಕು. ಇದೇನೋ ಬರೋಬರಿಯಪ್ಪ, ನಮ್ ಹೊಲ್ದಾಗ ಕಸದ ಹಾವಳಿನೆ ಅದ ನೋಡು, ಅದಂತೂ ನಿನ್ ಗುರ್ತದಲ್ಲ. ಅದ್ರಾಗ ಮ್ಯಾಲಾಗಿ ಆ ಮಲ್ಲಿಗೆ ಕಸ ಬರ್ತಾರ, ಅದ್ರ ಕಾಲಾಗಂತೂ ನನಗ ಸಾಕಾಗಿ ಹೋಯ್ತು ನೋಡು. ನೋಡಪ್ಪ, ಬಿತ್ತಿದ 1 ತಿಂಗಳ ತನ ಅಂತೂ ಹೊಲ ಸ್ವಚ್ಛ ಇರಬೇಕು ನೋಡು. ಆಮೇಲೆ ಎಡಿ ಕುಂಟಿ ಹೊಡೆದು ಕಸ ಆರಿಸಿ ತೆಗಿಬೇಕು. ಮುಂದ 10-15 ದಿವಸಕ್ಕೊಮ್ಮೆ ಎಡಿ ಹೊಡಿಬೇಕು. ಅಂದ್ರ ಕಳಿ ಇರಲಾರ್ದಂಗ ನಾವು ನೋಡ್ಕೋಬಹುದು. ಜ್ವಾಳದ ಜೋಡಿ ಅಲಸಂದಿ ಅವ್ರಿ ಹೆಸರು ಬೆಳೆದ್ರ ಕಳಿ ಬೆಳೆಯಂಗಿಲ್ಲಂತ. ಹಿಂಗ್ ಬೆಳೆಯೋದ್ರಿಂದ ಜಾದಾ ದುಡ್ಡನ್ನು ಬರಂಗಾಗ್ತದ. ನಿನ್ನ ವಿಚಾರಕ್ಕ ಎಷ್ಟು ತಾರೀಫ್ ಮಾಡಿದ್ರು ಕಡಿಮೆ ನೋಡಕ್ಕ. ನೀ ಏನ್ ಅಕ್ಕನ್ ತಾರೀಫ್ ಮಾಡೋನೋ ಇಲ್ಲ ಮುಂದಿನ ವಿಚಾರ ಕೇಳೋನೋ? ಏ ಅಲ್ಲೋ ಮಂತಪ್ಪ, ಕಳಿ ತೆಗೆಯೋದಕ್ಕ ಔಷಧ ಏನ್ರ ಅದಾವೇನು? ಯಾಕಂದ್ರ ನಿನಗ್ ಗೊತ್ತಿದ್ದ ಅದ, ಕಸ ತೆಗೆಯೋಕ ಆಳ ಸಿಗೋದಿಲ್ಲೋ ಮರಾಯ. ನೋಡಪ್ಪ ಒಂದ್ ಮಾತು ಹೇಳ್ತೀನಿ, ಎಷ್ಟು ಸಾಧ್ಯದನೋ ಅಷ್ಟು ಈ ಔಷಧಗಳನ್ನ ದೂರ ಇಡೋದು ಚಲೋ. ಹೌದಲ್ಲ? ಆದ್ರೂ ಬಹಳ ಅನಿವಾರ್ಯ ಆದಾಗ ಉಪಯೋಗ ಮಾಡಬಹುದು. ಹಿರ್ಯ, ಆಗಳೇ ಚನ್ಬಸ್ಸು ಆ ಮಲ್ಲಿಗೆ ಕಸ ಬರ್ತದ ಅಂತಂದಲ್ಲ, ಅದ್ರ ಬಗ್ಗೆ ಒಂದಿಟ್ಟು ಹೇಳ. ಅದ ನೋಡಪ್ಪ ಚನ್ಬಸ್ಸು, ಜ್ವಾಳದ ಬೇರಿನ ಮ್ಯಾಲೆ ಬೆಳೀತದ. ನಮ್ ಸಾಹೇಬ್ರು ಹೇಳ್ತಾರ, ಅಂತ ಸಮಸ್ಯೆ ಇತ್ತು ಅಂತಂದ್ರ 3-4 ವರ್ಷ ಜ್ವಾಳನ ಬೆಳಿಬಾರ್ದಂತ. ಹೌದಾ? ಬ್ಯಾರೆ ಬ್ಯಾರೆ ಬೆಳಿ ಬೆಳಿಬೇಕು. ಅಂದ್ರ ಕಾಲ್ಗೈ ಮಾಡ್ಬೇಕಂತಿ? ಹಾ, ಒಂದ್ ವಿಚಾರ ಹೇಳ್ತೀನಿ, ಜ್ವಾಳ ಇಲ್ಲ ಅಂತಂದ್ರ ಅದು ಬದುಕುವುದಿಲ್ಲ ನೋಡ್ರಿಪ್ಪ. ತೆಗೆದು ಹಾಕುತ್ತಿರಬೇಕು ಕಣೆ ಕಸವೆಲ್ಲ, ಬರಿ ಜೋಳ ಬಿತ್ತುವುದು ತರವಲ್ಲ. ತೆಗೆದು ಹಾಕುತ್ತಿರಬೇಕು ಕಣೆ ಕಸವೆಲ್ಲ, ಮಲ್ಲಿಗೆ ಕಸದ ಕುರಿತು ಎಚ್ಚರಬೇಕು, ಮಲ್ಲಿಗೆ ಕಸದ ಕುರಿತು ಎಚ್ಚರಬೇಕು. ಕಾಲುಗೈ ಮಾಡಿ ಅದನ್ನು ಓಡಿಸಬೇಕು, ಕಾಲುಗೈ ಮಾಡಿ ಅದನ್ನು ಓಡಿಸಬೇಕು. ಮಾಗಿಯ ಉಳುಮೆಯನ್ನು ಮರೆಯಬಾರದು, ಕಬ್ಬಿಣದ ನೆಗಿನನ್ನು ಬಿಡಬಾರದು, ಕಬ್ಬಿಣದ ನೆಗಿನನ್ನು ಬಿಡಬಾರದು. ಮಂತ, ಇಷ್ಟೆಲ್ಲ ಕೆಲ್ಸರ ಮತ್ ಯಾವ ರೋಗ ಬರ್ತಾವು ಅವನ್ನ ಹೆಂಗ್ ಬಂದೋಬಸ್ತ್ ಮಾಡಬೇಕು ಅನ್ನೋದನ್ನ ಹೇಳಿಲ್ಲನ? ನಾ ಅದನ್ನ ಹೇಳವ ಇದ್ದೆ, ನೀನೇ ತಗದಿ ಚಲೋ ಆತು. ಗಾಡಿಗೆ ಬರೋದಂತೂ ನಿನ್ನ ಅನುಭವನ ಐತಿ. ಸಾಕಾಗಿ ಹೋಯ್ತಪ್ಪ ಅದ್ರ ಕಾಲಾಗಂತೂ. ಕ್ಯಾದಿಗಿ ರೋಗ, ಜೋನಿ ರೋಗ, ಕೆಂಪು ಎಲೆ ಚುಕ್ಕಿ ರೋಗ, ಜಂಗು ರೋಗ ಅಂದ್ರ ತುಕ್ಕು ರೋಗ, ಎಲೆ ಮೇಲೆ ಮಚ್ಚಿ ರೋಗ ಇವೆಲ್ಲ ಬರ್ತಾವ ನೋಡ್ರಿಪ್ಪ. ಅಲ್ಲ ಬಂದು ಅಂತಂದ್ರ ಮುಂದ ಏನ್ ಮಾಡ್ಬೇಕಂತಾರ? ನಾ ಮೊದ್ಲ ಹೇಳದಂಗ ಗಂಧಕದ ಪುಡಿ ಅದರಲ್ಲೇ ಬೀಜೋಪಚಾರ ಮಾಡಬೇಕು. ಕ್ಯಾದಿಗಿ ಕಾಡಿಗಿ ರೋಗ ಬಂದಿರ್ತಾವಲ್ಲ ಅಂತ ಗಿಡಗಳನ್ನ ಕಿತ್ತಿ ಸುಟ್ಟು ಹಾಕುದೊಂದ ಹಾದಿ. ಈ ಸುಳಿ ನೊಣಕ್ಕೆ ಏನ್ರ ಔಷಧ ಹೇಳರನ್ಪ? ಅದನ್ನ ನಾ ಹೇಳ್ತೀನಿ ಕೇಳಿಲೆ. ಜನವರಿ ನಡಕ್ ಹಿಡ್ಕೊಂಡು ಜೂನ್ ತನ ಬಿತ್ತಿಗೆ ಮಾಡಿದ್ರ ಈ ಹುಳ ಬರುದಿಲ್ಲಂತ. ಇದಲ್ದೆ ಯಾವ್ದು ಔಷಧ ಹೇಳಿದ್ರಲ್ಲಪ್ಪ ಅದು? ಅದು ಹಳ್ಳಿದ್ದಂಗಿರ್ತದ, ಫೋರೇಟ್ ಅಂತಾರ ಅದನ್ನ. ಇಲ್ಲ ಇನ್ನೊಂದು ಇರ್ತದ, ಕಾರ್ಬೋಫ್ಯೂರಾನ್ ಅಂತ ಹೇಳಿ. ಅದನ್ನ ಬಿತ್ತುದಕ್ಕಿಂತ ಮೊದ್ಲ ಮಣ್ಣಾಗ ಸೇರಿಸಬೇಕು. ಬಿತ್ತಿಗೆಯಾಗಿ 25-45 ದಿವಸದ ಮ್ಯಾಲ ಈ ಔಷಧದ ಹರಳುಗಳನ್ನ ಸಸಿಗಳ ಸುಳಿ ಒಳಗೆ ಹಾಕ್ಬೇಕು ನೋಡ್ರಿ. ಅಂದ್ರ ಸುಳಿ ನೊಣ ಬರಂಗಿಲ್ಲ ಅಂತೇನು? ಅಲ್ಪ ಮತ್ತೆ ಬ್ಯಾರೆ ಕೀಡಿ ಯಾವದವಂತ? ಕಾಡ್ತವ ಜ್ವಾಳಕ ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮೆ ಇಲ್ಲ ನೋಡಿ, ಕಾಡ್ತವ ಜ್ವಾಳಕ ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮೆ ಇಲ್ಲ ನೋಡಿ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ. ಕಾಂಡ ಕೊರೆಯು ಹುಳ, ತೆನಿ ತಗಣಿ, ಬೆಂಕಿ ಹುಳ, ಹೇನು, ನುಸಿ, ಜಿಗಿ, ಸೈನಿಕ ಹುಳ, 1-2 ಇವೆಲ್ಲ ಜ್ವಾಳದ ಮೇಲೆ ಜೀವನ ಮಾಡ್ತಾವಪ್ಪ. ಅಲ್ಲ ಹಿರ್ಯ, ಸಾಹೇಬ್ರು ಹೇಳಿಲ್ಲ ಏನ್ ಮತ್ತೆ? ಏನು ನಾವು ಬದುಕಬೇಕು ಅವನು ಬದುಕಬೇಕು ಅಂತ? ಅಂದ್ರ ನಮ್ ಪರಿಸರ ಆರಾಮ್ ಇರ್ತದ ಅಂತ ಹೇಳಿ. ಅಲ್ ಮತ್ತ ನಮ್ಗ ಬಹಳ ತ್ರಾಸ ಆದ್ರ ಏನ್ ಮಾಡ್ಬೇಕಂತಿ? ಅಲ್ಲಪ್ಪ ಚನ್ಬಸು, ಹುಳ ಬಂದ ಬರ್ತಾವಪ್ಪ, ಆದ್ರ ಅವುಗಳಿಂದ ನಮಗ ನುಕ್ಸಾನ್ ಆಗಂಗಿತ್ತಂತಂದ್ರ ಮಾತ್ರ ನಾವು ಕ್ರಮ ತಗೋಬೇಕು, ಇಲ್ಲಂತಂದ್ರ ಅವತ್ರ ಪಾಡಿಗೆ ಅವನ್ ಬಿಟ್ಟು ಬಿಡಬೇಕು. ಇದೊಳ್ಳೆ ಕತೆ ಆತು ಅಮರಯ್ಯ. ಅಲ್ಲ ಅದನ್ನ ಹತೋಟಿಯರ ಹ್ಯಾಂಗ್ ಮಾಡ್ಬೇಕು ಹೇಳಪ್ಪ ಮತ್ತ? ಬೆಂಕಿ ಹುಳ, ತೆನಿ ಹುಳ, ತೆನಿ ತಗಣಿಗಳಿಗೆ ಕಾರ್ಬರಿಲ್ ಅನ್ನುವಂತ ಒಂದು ಔಷಧ ಸಿಗ್ತದ, ಅದು 2 ಗ್ರಾಂನಷ್ಟು, ಎಂಡೋಸಲ್ಫಾನು 2 ಮಿಲಿಲೀಟರ್ನಷ್ಟು, 1 ಲೀಟರ್ ನೀರಿಗೆ ಹಾಕಿ ಅಂದ್ರ ಈ ಪ್ರಮಾಣದೊಳಗೆ ಹಾಕಿ ಹೊಡಿಬೇಕು, ಅಂದ್ರ ಹತೋಟಿ ಆಗ್ತಾವ. ಕ್ಷಣಕ ಮಾಂತಣ್ಣ, ನಾವು ಟ್ರೈನಿಂಗ್ ತಪ್ಪಿಸ್ಕೊಂಡ್ವಿ ಅಂತ ಹಳಳಾಗಿತ್ತು, ಆದ್ರೆ ನೀವಿಬ್ರು ಹಸಿ ಗೋಡ್ಯಾಗ ಹಳ್ಳ ನೆಡುವಂಗ ಅಗದಿ ಪಸಂದ್ ಆಯ್ತು ಇಸ್ಕೊಟ್ರ. ಈಗ ನನಗಂತೂ ಯಾವ ಪಶ್ಚಾತ್ತಾಪನಿಲ್ಲ ನೋಡು. ಯಾಕ ಬಾಯಿಷಣ? ಅಲ್ಲೋ ನಾನು ಅದನ್ನ ಹೇಳಬೇಕಂತಿದ್ದೆ, ನನ್ನ ಬಾಯಿಗಿನ ಮಾತಾ ಕಿಟ್ಕೊಂಡಲ್ಲ ಅಂತೀನಿ ನಾನು. ಔಷಧಿಗಳ ಆದಷ್ಟು ಕಡಿಮೆ ಮಾಡಿರಿ, ನಡೆಸುವ ಮಣ್ಣು ನೀವು ಮಾತ ನೋಡಿರಿ, ಔಷಧಿಗಳ ಆದಷ್ಟು ಕಡಿಮೆ ಮಾಡಿರಿ. ನರಳಿಸುವ ಮಂಡು ನೀವು ಆಗ ನೋಡಿರಿ. ಸೇರಿ ಪಂಚಭೂತಗಳು ನಿಮ್ಮ ಬೆವರ ಹನಿಯಲ್ಲಿ, ಸೇರಿ ಪಂಚಭೂತಗಳು ನಿಮ್ಮ ಬೆವರ ಹನಿಯಲ್ಲಿ. ತೆರೆಯುವುದು ಮುಗಿಯದ ಮುತ್ತಿನ ಖನಿ, ತೆರೆಯುವುದು ಮುಗಿಯದ ಮುತ್ತಿನ ಖನಿ. ಬಗೆಯ ಗುಳುಮೆಯನ್ನು ಮರೆಯಬಾರದು, ಕಬ್ಬಿಣದ ನೆಗಿಲನ್ನು ಬಿಡಬಾರದು. ಕುಂಟಿಯಿಂದ ನೆಲವನ್ನು ಹರಗಬೇಕು, ಕೊಟ್ಟಿಗೆ ಕುರಿ ಗೊಬ್ಬರ ಹಾಕಬೇಕು. ಮಗೆಯ ಗುಳುಮೆಯನ್ನು ಮರೆಯಬಾರದು, ಕಬ್ಬಿಣದ ನೆಗಿಲನ್ನು ಬಿಡಬಾರದು. ಕುಂಟಿಯಿಂದ ನೆಲವನ್ನು ಹರಗಬೇಕು, ಕೊಟ್ಟಿಗೆ ಕುರಿ ಗೊಬ್ಬರ ಹಾಕಬೇಕು. ಜೋಳ ಬೆಳೆಯಲೇನು ರೈತ ಮಾಡಬೇಕು, ಸರಿಯಾದ ಮಾಹಿತಿ ತಿಳಿದಿರಬೇಕು. ಜೋಳ ಬೆಳೆಯಲೇನು ರೈತ ಮಾಡಬೇಕು, ಸರಿಯಾದ ಮಾಹಿತಿ ತಿಳಿದಿರಬೇಕು. ಮಾಗಿಯ ಉಳುಮೆಯನ್ನು ಮರೆಯಬಾರದು, ಕಬ್ಬಿಣದ ನೆಗಿಲನ್ನು ಬಿಡಬಾರದು. ಕಬ್ಬಿಣದ ನೆಗಿಲನ್ನು ಬಿಡಬಾರದು, ಕಬ್ಬಿಣದ ನೆಗಿಲನ್ನು ಬಿಡಬಾರದು. ಬಹಳ ತಾಯ್ತಪ್ಪ, ಇನ್ನು ನಾವು ಬರ್ತೀವಿ, ನಡೆಯಪ್ಪ ಶಿಕ್ಷಣ. ಏ ತಮ್ಗೊಂಡ್ರೆ ಹಂಗ ಹೋಗ್ತಿರೇನೆ? ಮಸ್ತ್ ಕಟಿ ರೊಟ್ಟಿ ಪುಂಡಿ ಪಲ್ಯ ಅದ, ಊಟ ಮುಗಿಸ್ಕೊಂಡ ಹೋಗ್ ಬರ್ರಿ. ನಡ್ರಿಪ್ಪ ನಡ್ರಿ ನಡ್ರಿ. ಆಗ್ಲಿ ನಡ್ರಪ್ಪ. ಸಮೃದ್ಧಿ ತರುತ್ತೇವು ನಾವು, ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಸಮೃದ್ಧಿ ತರುತ್ತೇವು ನಾವು. ಜೋಡಿಸಿ ಎಲ್ಲ ಕೈ ಜೋಡಿಸಿ, ಶ್ರದ್ಧೆಯ ಬೆವರ ಸುರಿಸಿ. ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ, ಶ್ರದ್ಧೆಯ ಬೆವರ ಸುರಿಸಿ, ಶ್ರದ್ಧೆಯ ಬೆವರ ಸುರಿಸಿ. ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಸಮೃದ್ಧಿ ತರುತ್ತೇವು ನಾವು. ಇದುವರೆಗೆ ಜೋಳ, ಜೋಳದ ಉತ್ಪಾದನಾ ತಂತ್ರಜ್ಞಾನ ಕುರಿತ ರೂಪಕ ಕೇಳಿದಿರಿ. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ, ಬೆವರ ಸುರಿಸಿ. ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ, ಶ್ರದ್ಧೆಯ ಬೆವರ ಸುರಿಸಿ, ಶ್ರದ್ಧೆಯ ಬೆವರ ಸುರಿಸಿ. ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಸಮೃದ್ಧಿ ತರುತ್ತೇವು ನಾವು. ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಸಮೃದ್ಧಿ ತರುತ್ತೇವು. ಇದುವರೆಗೆ ರೂಪಕ ಜೋಳ ಪ್ರಸಾರವಾಯಿತು. ರಚನೆ ಮತ್ತು ಪ್ರಸ್ತುತಿ ಸೋಮಶೇಖರ್ ಎಸ್ ರೂಢಿ. ಈಗ ಕೇಳಿ ಜಗದೇವಪ್ಪ ಗಡೇದ್ ಮತ್ತು ಸಂಗಡಿಗರಿಂದ ಭಜನೆ ಪದ. ಸುಗಂಧನೆ ಫಲವಾಗಿ ವಾಗಿ ಸತ್ಯ ಕಿರುಗುತ್ತ ಬಂದದ ಯಾಗಿ ಬೆಳ್ಳಿ ಕಡಿ ಜನ್ಮ ಕಬಾರದ ಮನುಜ ಕಂಡಿಡಿಸುವ ಶರಣರ ಪೂಜ ಭಕ್ತಿ ಪುಷ್ಪ ಸುಗಂಧರೆ ಬನದಾಗಿ ಹೋಗಿ ಶರಣರ ಪೂಜ ಭಕ್ತಿ ಪುಷ್ಪ ಸುಗಂಧರೆ ಬನವಾಗಿ ವಾಗಿ ಭಾರತ ಮನುಜ ಕಂಡಿಡಿಸುವ ಶರಣರ ಪೂಜ ಭಕ್ತಿ ಪುಷ್ಪ ಸುಗಂಧರೆ ಬನದಾಗಿ ಹೋಗಿ ಇನ್ನು ಮುಂದೆ ಕೇಳಿ ಜಗದೇವಪ್ಪ ಗಡೇದ್ ಮತ್ತು ಸಂಗಡಿಗರಿಂದ ಇನ್ನೊಂದು ಭಜನೆ ಪದ. ಗನು ಬಾರಣ್ಣ ಮಾತ್ಯಾರ ಗೊಡವಿ ನಮಗೆ ನಣ್ಣ ಊರಿಗೆ ಹೋಗನು ಬಾರಣ್ಣ ಮಾತ್ಯಾರ ಗೊಡವಿ ನಮಗೆ ನಣ್ಣ ಊರಿಗೆ ಹೋಗನು ಬಾರಣ್ಣ ಮಾತ್ಯಾರ ಗೊಡವಿ ನಮಗೆ ನಣ್ಣ ಊರಿಗೆ ಹೋಗನು ಬಾರಣ್ಣ ಘೋರ ಪಾಪವನ್ನು ದೂರ ಮಾಡಿಕೊಂಡು ಘೋರ ಪಾಪವನ್ನು ದೂರ ಮಾಡಿಕೊಂಡು ಜ್ವಾತಿಗೆ ಹೋಗನು ಬಾರಣ್ಣ ಊರಿಗೆ ಹೋಗನು ಬಾರಣ್ಣ ಮತ್ಯಾರ ಗೊಡವಿ ನಮಗೆ ನಣ್ಣ ಊರಿಗೆ ಹೋಗನು ಬಾರಣ್ಣ ಎಣ್ಣಿ ಪಣತಿ ಬತ್ತಿ ಜೋತಣ್ಣ.